ಗಿರಿಯ ತಿರುಗಿ ಹೋಗೆಂದರು ಪಾತಾಳಕ್ಕೆ ನೀ ಜಾರಿದರು ಭಾಗವಾಗಿ ಎರಡಾದರು ಪಾತಾಳಕ್ಕೆ ನೀ ಜಾರಿದರು ಭಾಗವಾಗಿ ಎರಡಾದರು ನಿಲ್ಲದಮ್ಮ ಆ ನಡೆಯು ನಿಲ್ಲದಮ್ಮ ಆ ನಡೆಯು ನೀ ಸೇರೋ ತನಕ ಗುರಿಯನ್ನು ಕಾವೇರಿ ಕಾವೇರಿ. ಕೇಳುಗರೆ, ಕಾವೇರಿ ಕೃಷಿಕರಿಗೆ ಕಲ್ಪವೃಕ್ಷೆ ಎಂಬುದು ತಮಗೆ ತಿಳಿದಿದೆ. ಕೃಷಿಕರ ಕಣ್ಮಣಿಯಾಗಿರುವ ಕಾವೇರಿಯು ಮುಂಗಾರಿಯ ಹಿಂಗಾರಿಯ ಬೇಸಿಗೆ ಬೆಳೆಗಳಿಗೆ ನೀರುಣಿಸಲು ನೆರವಾಗುತ್ತಾಳೆ. ಭತ್ತ, ಕಾಫಿ, ಅಡಿಕೆ, ತರಕಾರಿ, ಬಾಳೆ ಮುಂತಾದ ಬೆಳೆಗಳ ಉತ್ಪಾದನೆಗೆ ಸಹಕಾರಿಯಾಗುತ್ತಾಳೆ. ಜನ, ಜಾನುವಾರು, ಪ್ರಾಣಿ, ಪಕ್ಷಿ, ಅಪಾರ ಸಸ್ಯ ಸಂಕುಲಕ್ಕೆ ಕಾವೇರಿಯು ಜೀವದಾತಿಯಾಗಿದ್ದಾಳೆ ಅಲ್ಲವೇ? ಮಂಜುಳಾ ಗುರುರಾಜ್, ಬದ್ರಿಪ್ರಸಾದ್, ಚೇತನ್ ಮತ್ತು ಅನೂಪ್ ಸಿಲೀನ್ ಅವರ ಧ್ವನಿಗಳಲ್ಲಿ ಕೇಳಿ ದುರ್ಗಿ ಚಿತ್ರದ ಈ ಗೀತೆ. ರಚನೆ ಹಂಸಲೇಖ.

ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಕೇಳುಗರೆ, ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ಸರಣಿ ಕಾರ್ಯಕ್ರಮ ಪಂಪನ ಪೆಂಪು. ಪ್ರತಿ ಭಾನುವಾರ ಬೆಳಗ್ಗೆ 7:15 ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಪಂಪ ಭಾರತದ ಉತ್ಕೃಷ್ಟ ಪಾತ್ರಗಳ ಅನಾವರಣವನ್ನು ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. ಕೇಳಿ, ಪ್ರತಿ ಭಾನುವಾರ ಬೆಳಗ್ಗೆ 7:15 ಪಂಪನ ಪೆಂಪು. ಹಲೋ ಪುಟಾಣಿಗಳೇ, ಗಮನಿಸಿ, ನಾಳೆ ಬೆಳಗ್ಗೆ 10:00 ಚಿಣ್ಣರ ಲೋಕದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ಮಕ್ಕಳು ಕಥೆ, ಹಾಡು, ಸ್ವರಚಿತ ಕವನಗಳನ್ನು ಹೇಳಲು ಅವಕಾಶವಿದೆ. ಕರೆ ಮಾಡಿ ಪಾಲ್ಗೊಳ್ಳಿ. ದೂರವಾಣಿ ಸಂಖ್ಯೆ 08-2722-2000-006. ನೆನಪಿಡಿ, ನಾಳೆ ಬೆಳಗ್ಗೆ 10:00 ನೇರ ಫೋನ್ ಇನ್ ಚಿಣ್ಣರ ಲೋಕ. ಸೇವಾ ಮಾಹಿತಿ. ಹುದಿಕೇರಿ ಗ್ರಾಮತ್ರ ಮೇಲತಂಡ ಬೆಳ್ಳಿಯಪ್ಪಂಡಮೋ ಎಂಬದು ಬೈತ್ರ ಮಣಿ ಅಯ್ಯಂಗ ಇಂದು ಮಜ್ಜಣ ಮರಣಪಟ್ಟಿದೆ. ಆಕಿರಿ ಕಾರ್ಯ ನಾಳೆ ಮಜ್ಜಣ 12:00 ಅಂಗಡ ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕಾರ ಅರಿಚಿಟ್ಟಿದೆ. ಕಾಲೂರು ಗ್ರಾಮದ ಚಿನ್ನಪ್ಪಂಡ ದಿವಂಗತ ಪೂವಯ್ಯನವರ ಪತ್ನಿ 87 ಪ್ರಾಯದ ಪೊನ್ನವ್ವ ಅವರು ಇಂದು ನಿಧನರಾದರು. ತಾಮನೆ ಹಾಲೇರಿ ಮುದ್ದೂರ ಪೊನ್ನವ್ವ ಅವರ ಅಂತ್ಯಕ್ರಿಯೆ ಕಾಲೂರು ಗ್ರಾಮದಲ್ಲಿ ನಾಳೆ 12:00 ನಡೆಯಲಿದೆ. ಪುಟಾಣಿಗಳಿಗೆ ಗಮನಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:00 ಚಿಣ್ಣರ ಲೋಕದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ಮಕ್ಕಳು ಸ್ವರಚಿತ ಕವನ, ಕತೆ, ಹಾಡುಗಳನ್ನು ಹೇಳಲು ಕರೆ ಮಾಡಿ. ದೂರವಾಣಿ ಸಂಖ್ಯೆ 08-2722-2006. ನೆನಪಿಡಿ, ಇದೇ ಭಾನುವಾರ ಬೆಳಿಗ್ಗೆ 10:00 ನೇರ ಫೋನ್ ಇನ್ ಚಿಣ್ಣರ ಲೋಕ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್, ಇಂಡಸ್ಟ್ರಿಯಲ್ ಎಸ್ಟೇಟ್, ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜೊಂಪೆ ಓದ್ತಾ ಇರೋ ಕರ್ನಾಟಕ ಡೀನಾ ದೇವಯ್ಯ. ಜೊಂಪೆ ಮುಖ್ಯಾಂಶಗ. ಅಮೃತ ಗ್ರಾಮ ಯೋಜನೆನ ಕಟ್ಟುನಿಟ್ಟಲೆ ಅನುಷ್ಠಾನ ಮಾಡಿ ಶಾಸಕ ಪಶುರಂಜನ್. ಪ್ಲಾಸ್ಟಿಕ್ ನಿಷೇಧದಿಂದ ಪರಿಸರ ರಕ್ಷಣೆ ಸಾಧ್ಯ, ಶಾಸಕ ಕೆಜಿ ಬೋಪಯ್ಯ. ಜೊಂಪೆನ ವಿವರ. ರಾಜ್ಯ ಸರ್ಕಾರದಿಂದ ಹೊಸದಾಗಿ ಜಾರಿಗೆ ತಂದಿರುವ ಅಮೃತ ಗ್ರಾಮ ಯೋಜನೆಯಡಿ ಸಿಕ್ಕುವ ಅನುದಾನನ ಸದ್ಬಳಕೆ ಮಾಡಿಕೊಂಡು ಕಾಮಗಾರಿನ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಕೂತ ಶಾಸಕ ಎಂಪಿ ಅಪ್ಪಚುರಂಜನ್ ಹೇಳ್ದು. ತಾಲೂಕಿನ ದುಂಡಳ್ಳಿ ಗ್ರಾಮ ಪಂಚಾಯಿತಿಗೆ ಅಮೃತ ಗ್ರಾಮ ಪಂಚಾಯತ್ ಯೋಜನೆಯಡಿ ರೂ.25 ಲಕ್ಷ ಅನುದಾನ ಕೊಡ್ತಿದ್ದು, ಇದರ ಕಟ್ಟುನಿಟ್ಟಾಗಿ ಬಳಸಿಕೊಂಡು ಕ್ರಿಯಾ ಯೋಜನೆಗೆ ಕೆಲಸಗ ನಡೆಕುತ್ತ ಶಾಸಕರು ಹೇಳ್ದು. ಕಡ್ಡಾಯ ಆಗಿ ಪ್ಲಾಸ್ಟಿಕ್ನ ನಿಷೇಧಿಸಿರೆ ಪರಿಸರ ಸಂರಕ್ಷಣೆ ಸಾಧ್ಯತಾ, ಶಾಸಕ ಕೆಜಿ ಬೋಪಯ್ಯ ಹೇಳ್ದು. ಮಾಯಮುಡಿ ಗ್ರಾಮ ಪಂಚಾಯಿತಿಲಿ ಸ್ವಚ್ಛ ಸಂಕೀರ್ಣ ಘಟಕ ಉದ್ಘಾಟಿಸಿ ಕಸ ಸಂಗ್ರಹ ವಾಹನಕ್ಕೆ ಚಾಲನೆ ಕೊಟ್ಟು ಮಾತಾಡ್ದು. ಪ್ರತಿಯೊಬ್ಬರು ತಾವೇ ಎಚ್ಚೆತ್ತುಕೊಂಡು ಪ್ಲಾಸ್ಟಿಕ್ ಬಳಕೆನ ಸಂಪೂರ್ಣ ಆಗಿ ನಿಷೇಧಿಸುಕುತ್ತಾ ಹೇಳ್ದು. ಇದೇ ಸಮಯದಲ್ಲಿ ಕಸ ಬೇರ್ಪಡಿಸಿಕೆ ಬಕೆಟ್ ಹಂಗೆ ಒಣಕಸ ಸಂಗ್ರಹಕ್ಕೆ ಚೀಲಗಳನ್ನ ಹಂಚಿದು. ಸಿಜಿಕೆ ರಂಗ ಪುರಸ್ಕಾರಕ್ಕೆ ಭಾಜನರಾದ ಕಡಗದಾಳ್ನ ರಂಗಭೂಮಿ ಕಲಾವಿದರೂ ಆಗಿರುವ ಮಾದೇಟಿರ ಬೆಳ್ಳೆಪ್ಪ ಅವರನ್ನ ಸ್ಥಳೀಯ ಗ್ರಾಮಸ್ಥರು ಹಂಗೆ ಕಡಗದಾಳು ಕಲ್ಚರ್ ಅಸೋಸಿಯೇಷನ್ ಮುಖಾಂತರ ಸನ್ಮಾನಿಸಿದರು. ಅರಣ್ಯ ಮತ್ತೆ ಜೀವಸಂಕುಲ, ಜನ ಮತ್ತೆ ಭೂಮಿನ ಉಳಿಸುವುದು ಹಂಗೆ ಕಾಪಾಡುವ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕೊಡಗು ಅರಣ್ಯ ವೃತ್ತ ಮಡಿಕೇರಿ ವನ್ಯಜೀವಿ ವಿಭಾಗ ವತಿಯಿಂದ ಆಚರಿಸುತ್ತಿರುವ 67ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಸ್ವಚ್ಛ ಭಾರತ ಕಾರ್ಯಕ್ರಮ ಹಮ್ಮಿಕೊಂಡು ಇದರ ಪ್ರಯುಕ್ತ ಶ್ರೀಮಂಗಲ ಅರಣ್ಯ ಸುತ್ತಿನ ಇರ್ಪು ಜಲಪಾತ ಹಂಗೆ ಜಲಪಾತಕ್ಕೆ ಹೋಗುವ ಮಾರ್ಗ ಅಚ್ಚುಕಟ್ಟು ಮಾಡಿದವು. ಜಲಪಾತ ವೀಕ್ಷಣೆಗೆ ಬರುವ ಪ್ರವಾಸಿಗರಿಗೆ ಪ್ಲಾಸ್ಟಿಕ್ ಸೇರಿದಂಗೆ ಬೇರೆ ಬೇರೆ ಕಸನ ಎಲ್ಲಿ ಬೇಕರೆ ಅಲ್ಲಿ ಬಿಸಾಡದಂಗೆ ಹಂಗೆ ಪರಿಸರನ ಅಚ್ಚುಕಟ್ಟಾಗಿ ಇಡುವಂಗೆ ಜಾಗೃತಿ ಮೂಡಿಸಿದವು. ಕೊಡಗು ಜಿಲ್ಲೆನೇ ಸೈನಿಕ ಶಾಲೆಯಲ್ಲಿ ಖಾಲಿ ಇರುವ ಕೆಲಸಕ್ಕೆ ಅರ್ಜಿ ಕರೆದಳು. ಅರ್ಜಿ ಕೊಡಿಕೆ 16 ಕಡೆ ದಿನ. ಟಿಜಿಟಿ ಹಿಂದಿ ಕೌನ್ಸಿಲರ್, ಕ್ರಾಫ್ಟ್ ಇನ್ಸ್ಟ್ರಕ್ಟರ್, ಬ್ಯಾಂಡ್ ಮಾಸ್ಟರ್, ವಾರ್ಡನ್, ಜನರಲ್ ಎಂಪ್ಲಾಯ್ಮೆಂಟ್ ಎಂಪ್ಲಾಯಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಕತ ಗೊತ್ತಾವಟು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯವು ತಿಳಿಸಳು. ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಪತ್ತು ನಿರ್ವಹಣಾ ತಂಡದ ಅಬ್ಬೂರುಕಟ್ಟೆ ರವಿಕುಮಾರ್ ಅವರ ಪ್ರಾಯೋಜಕತ್ವದಲ್ಲಿ ನೇರುಗಳಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶ್ರಮದಾನ ಹಂಗೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ನಡೆದು 2021-22 ಸಾಲಲ್ಲಿ ಶುರುವಿನ ಪ್ರಯತ್ನದಲ್ಲಿ 1ನೇ ಶ್ರೇಣಿಯಲ್ಲಿ ಮೆಟ್ರಿಕ್ ನಂತರದ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಪಾಸಾದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮಂಜೂರು ಮಾಡಿಕೆ ಇಲಾಖಾ ವೆಬ್ಸೈಟ್ www.car.nic.inಲ್ಲಿ ಆನ್ಲೈನ್ಲ್ಲಿ ಅರ್ಜಿ ಕರೆದಳು. ಅರ್ಜಿ ಕೊಡಿಕೆ 31 ಕಡೆ ದಿನ ಆಗುತ್ತು. ಹೆಚ್ಚಿನ ವಿವರಕ್ಕೆ ಸಮಾಜ ಕಲ್ಯಾಣ ಇಲಾಖೆನ ಸಂಪರ್ಕಿಸಕ. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗ ಹಂಗೆ ಪ್ರವರ್ಗ 1 ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ 2021-22 ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಮುಖಾಂತರ ಕೊಡುತ್ತಿರುವ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ ಮತ್ತೆ ವಿದ್ಯಾಸಿರಿ ಊಟ ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಹಂಗೆ 3B ಮತ್ತೆ ಸಾಮಾನ್ಯ ವರ್ಗದ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಕರೆದಿದ್ದು ಅರ್ಜಿ ಕೊಡಿಕೆ 31 ಕಡೆ ದಿನ ಆಗುತ್ತು. ಹಂಗೆ www.ssp.postmatric.karnataka.government.inಲ್ಲಿ 21-22 ಅರ್ಜಿ ಸಲ್ಲಿಸಕ. ಮೂರ್ನಾಡು ಹುದಿಕೇರಿ ಬಿರ್ನಾಣಿ ಗುಹ್ಯಾ ಬೇತ್ರಿ ಮತ್ತೆ ಗುಡ್ಡೆ ಹೊಸೂರು ವಿದ್ಯುತ್ ಮಾರ್ಗಗಳಲ್ಲಿ ದುರಸ್ತಿ ಮಾಡಿಕ್ಕಿರುವುದರಿಂದ ಅಕ್ಟೋಬರ್ 11 ಬೆಳಗ್ಗೆ 9:00 ಸಾಯಂಕಾಲ 4 ಗಂಟೆವರೆಗೆ ವಿದ್ಯುತ್ ಸರಬರಾಜು ಇರದುಲೆ. ಅದರಿಂದ ಮೂರ್ನಾಡು, ಕಿಗ್ಗಾಲು, ಬೇಗೂರು ಸೇರಿದಂಗೆ ಸುತ್ತಮುತ್ತಲು ವಿದ್ಯುತ್ ಸರಬರಾಜು ತೊಂದರೆಯಾದೆ. ಸಾರ್ವಜನಿಕರು ಸಹಕರಿಸುವಂಗೆ ಮಡಿಕೇರಿ ವಿಭಾಗದ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೇಳಿಕೊಂಡಳು. ಹಾರಂಗಿ ಅಬ್ಬೂರುಕಟ್ಟೆ, ಅಂಕನಹಳ್ಳಿ, ಕೊಡ್ಲಿಪೇಟೆ ಮತ್ತೆ ಕೋಟೆ ವಿದ್ಯುತ್ ಮಾರ್ಗದಲ್ಲಿ ದುರಸ್ತಿ ಕೆಲಸ ಮಾಡಿಕ್ಕಿರುವುದರಿಂದ ಅಕ್ಟೋಬರ್ 10 ಬೆಳಗ್ಗೆ 9:00 ಸಾಯಂಕಾಲ 4 ಗಂಟೆವರೆಗೆ ವಿದ್ಯುತ್ ಸರಬರಾಜು ಇರದುಲೆ. ಅದರಿಂದ ಹಾರಂಗಿ, ಕಾಜೂರು, ಅಬ್ಬೂರುಕಟ್ಟೆ ಸೇರಿದಂಗೆ ಸುತ್ತಮುತ್ತಲಿ ವಿದ್ಯುತ್ ಸರಬರಾಜಲ್ಲಿ ತೊಂದರೆಯಾದೆ. ಸಾರ್ವಜನಿಕರು ಸಹಕರಿಸುವಂಗೆ ಮಡಿಕೇರಿ ವಿಭಾಗದ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಶೋಕ್ ಅವು ಕೇಳಿಕೊಂಡಳು. ಕೊಡಗು ಜಿಲ್ಲೆಯಲ್ಲಿ ಇಂದು ಹೊಸ 10 ಕೋವಿಡ್ ಪ್ರಕರಣಗ ದೃಢ ಆಗುತ್ತು. 296 ಸಕ್ರಿಯ ಪ್ರಕರಣಗಿದ್ದು ಕಳೆದ 24 ಗಂಟೆಯಲ್ಲಿ ಯಾವುದೇ ಸತ್ತ ವರದಿ ಆತ್ಲೆ. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 39 ಆಗಿದ್ದು ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವ್ ದರ .025 ಆಗುತ್ತಿದ್ದ ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ ಅವು ತಿಳಿಸಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ಎಂಐ ಸ್ಟೋರ್ನಲ್ಲಿ ದಸರಾ ಹಬ್ಬದ ಕೊಡುಗೆ, ಎಲ್ಲ ಎಂಐ ಸ್ಮಾರ್ಟ್ ಫೋನ್, ಸ್ಮಾರ್ಟ್ ಟಿವಿ, ಇತರ ಎಂಐ ಪ್ರಾಡಕ್ಟ್ಗಳ ಮೇಲೆ ಭಾರಿ ಡಿಸ್ಕೌಂಟ್ ಆಫರ್. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಸಾಲ ಸೌಲಭ್ಯ. ಹಿಂದೆ ಭೇಟಿ ಕೊಡಿ ಎಂಐ ಸ್ಟೋರ್, ಕೊಹಿನೂರ್ ರೋಡ್, ಮಡಿಕೇರಿ. ಕೆನರಾ ಬ್ಯಾಂಕ್ ಎದುರು ಗೋಡಿಕೊಪ್ಪಲು, ಟೆಂಪಲ್ ರೋಡ್ ಪೋಸ್ಟ್ ಆಫೀಸ್ ಹತ್ತಿರ, ಸೋಮವಾರಪೇಟೆ. ಈರಮಂಡ ಹರಿಣಿ ವಿಜಯ್, ಕೊಟ್ಟಕತ್ತಿರ ಯಶೋಧ ಪ್ರಕಾಶ್ ನಿರ್ಮಾಣ ಹತ್ರ ಕೊಡವ ಸಿನಿಮಾ ನಾಡಪೆದ ಆಶಾ. ಇದೇ 11 ಹುದಿಕೇರಿ ಕೊಡವ ಸಮಾಜದ ಪೋಲಾಕ 11 ಮಜ್ಜನ 3:00 ಗಂಟೆಗೆ ಪ್ರದರ್ಶನ. ಬುಕ್ಕಿಂಗ್ ಕಾಯ್ತು ಸಂಪರ್ಕ ಚಡಿ ಹುದಿಕೇರಿ ಕೊಡವ ಸಮಾಜ. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಚೇರಂಬಾಣೆ ಬಿ ಬಾಡಗ ಗ್ರಾಮನ ಕೂಡಕಂಡಿ ಪ್ರಸನ್ನ ಕುಮಾರ್ ಗೀತಪ್ರಿಯ ದಂಪತಿನ ಮಂಗ ಗವಿನ್ನ 2ನೇ ವರ್ಷದ ಹುಟ್ಟಿದ ಹಬ್ಬ ಇಂದು. ಕೂಡಕಂಡಿ ಗವಿನ್ಗೆ ಶುಭಾಶಯ ಕೋರ್ತಾವಳೋ ಪೊಪ್ಪ ಅಮ್ಮ, ಅಕ್ಕ ಸನ್ನಿಧಿ, ಅವ್ವ ಗಿರಿಜಾ, ಮಾವನ್ ಮನೆ ಮಾವ ಆಜಿರ ರವಿಕಾಂತ್, ಅತ್ತೆ ಭವ್ಯಶ್ರೀ, ಅವ್ವ ದಮಯಂತಿ ಕಡಗದಾಳು. ಹ್ಯಾಪಿ ಬರ್ಡೇ ಗವಿನ್. ನಿಮ್ಮ ಮನೆಗೆ ಬೇಕಾದ ಮಾಡ್ಯುಲರ್ ಕಿಚನ್, ಇಂಟೀರಿಯರ್ ವರ್ಕ್ಸ್ ಹಾಗೂ ನಿರ್ಮಾಣ ಕಾರ್ಯ ಅಲ್ಲದೆ ವಾಟರ್ ಪ್ರೂಫಿಂಗ್ ಕೆಲಸಗಳನ್ನು ಸ್ಪರ್ಧಾತ್ಮಕ ದರದಲ್ಲಿ ಮಾಡಿಕೊಳ್ಳಲಾಗುವುದು. ಸಂಪರ್ಕಿಸಿ ಕೃಷ್ಣ ಇಂಟೀರಿಯರ್ಸ್ 7676555999. ರೀ, ಇವತ್ತಿನ ಫಂಕ್ಷನ್ ಅಲ್ಲಿ ನೀವಂತೂ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಾ ಇದ್ರಿ. ಪೀಟರ್ ಇಂಗ್ಲೆಂಡ್ ಬಟ್ಟೆಗಳನ್ನು ಧರಿಸಿದ್ರೆ ಎಲ್ಲರೂ ಡಿಫ್ರೆಂಟ್ ಲುಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಾಣ್ತಾರೆ. ಹೊಚ್ಚ ಹೊಸ ಲುಕ್ ನೊಂದಿಗೆ ಸೂಟ್ಸ್ ಹಾಗೂ ಬ್ಲೇಸರ್ ಮೇಲೆ ಆಕರ್ಷಕ ರಿಯಾಯಿತಿಗಳು. ಬನ್ನಿ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಿಯರ್ ಬ್ಲಾಕ್ ಟವರ್, ವಿರಾಜಪೇಟೆ. ಮೈಸೂರಿನ ಪಿಎಸ್ಆರ್ ಸಿಲ್ಕ್ಸ್ ಇದೀಗ ನವೀಕರಣಗೊಂಡು ಹೊಚ್ಚ ಹೊಸ ಸ್ಟಾಕ್ ಹಾಗೂ ಅತಿನೂತನ ಫ್ಯಾಷನ್ ಬಟ್ಟೆಗಳೊಂದಿಗೆ ನಿಮ್ಮ ಸೇವೆಗೆ. ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಸರಸ್ವತಿಪುರಂ, ಮೈಸೂರು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.